ಸಹ ಮಾರಾಟ ಬಳಕೆಗೆ ನಿಷೇಧ. ನಾಳೆ ಮೊದಲನೇ ಆಷಾಢ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿ ಬೆಂಗಳೂರು. ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು, ಕನ್ನಡದ ಅಕ್ಷರ ಮಾಲೆ, ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ, ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ, ವಯೋವೃದ್ಧರಿಗೆ ಬದುಕಿನ ಹಿರಿಮೆ, ಮನೆಗೊಂದು ಎಲ್ಲೆ ಎಲ್ಲಿದೆ, ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ. ಮಿಲೇ ಸುರು ಮೇರಾ ತುಮಾರ ತೋ ಸುರ್ ಬನೆ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಭದ್ರಾವತಿ, ಸಮಯ 6:51. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ, ಜಲಮಂಡಳಿ, ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 12/7/2025 ಶನಿವಾರದಂದು ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ರೈತ ಬಾಂಧವರೇ, ಇದೀಗ ಕೇಳಿ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ವಿಭಾಗೀಯ ಕಚೇರಿ ನವಲಿ ಶಿವಮೊಗ್ಗದ ಕಾರ್ಯವೈಖರಿಗಳ ಬಗ್ಗೆ ಈ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಅನೂಪ್ ಎಸ್ ಮತ್ತು ಡಾ ಮೇಘನಾ ಕೆಜೆ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ವಿಭಾಗೀಯ ಕಚೇರಿ ಶಿವಮೊಗ್ಗ ಇಲ್ಲಿದ್ದೇನೆ. ಈ ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾದ ಅನೂಪ್ ಎಸ್ ಅವರಿದ್ದಾರೆ, ಜೊತೆಗೆ ಡಾಕ್ಟರ್ ಮೇಘನಾ ಕೆಜೆ ಅವರು ಕೂಡ ಇದ್ದಾರೆ. ಇವತ್ತು ಏನು ಈ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಒಂದು ಕಾರ್ಯವೈಖರಿಗಳ ಬಗ್ಗೆ, ಅದರಲ್ಲಿ ಈಗ ವಿಭಾಗೀಯ ಕಚೇರಿಗೆ ಬಂದರೆ ಶಿವಮೊಗ್ಗದಲ್ಲಿ ಯಾವ ಒಂದು ಪ್ರಮಾಣದಲ್ಲಿ ಯಾವ ಒಂದು ರೀತಿಯಿಂದ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಏನು ಚಟುವಟಿಕೆ ಈ ಒಂದು ಪ್ರಾಧಿಕಾರದ ಚಟುವಟಿಕೆಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ಹೇಳಿ ಅನೂಪ್ ಎಸ್ ಅವರೇ, ಈ ಒಂದು ಪ್ರಾಧಿಕಾರದ ಉದ್ದೇಶ ಜೊತೆಗೆ ಇಲ್ಲಿ ಈ ಒಂದು ವಿಭಾಗೀಯ ಕಚೇರಿ ಯಾವಾಗ ಆರಂಭ ಆಯಿತು ಅನ್ನೋದನ್ನ ಪರಿಚಯದೊಂದಿಗೆ. ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಶಿವಮೊಗ್ಗ ವಿಭಾಗೀಯ ಕಚೇರಿ 2017 ಪ್ರಾರಂಭವಾಗಿರುತ್ತದೆ. ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ, ಇದರ ಮೂಲ ಉದ್ದೇಶಗಳು ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯಲಾಗುತ್ತಿದ್ದ ಹಲವಾರು ನಾಟಿ ತಳಿಗಳು ಹೆಚ್ಚು ಮೌಲ್ಯಯುತವಾಗಿದ್ದು ಅವುಗಳ ರೈತನ ಅತಿ ಅಮೂಲ್ಯ ಸಂಪನ್ಮೂಲ, ಅನಾದಿಕಾಲದಿಂದಲೂ ರೈತನೊಟ್ಟೆಗಿದ್ದ ಸ್ನೇಹಜೀವಿ, ಕೃಷಿ ಕುಟುಂಬದ ಪುಟ್ಟ ಸದಸ್ಯ ಹಾಗೂ ಕೃಷಿಯ ಮೂಲವಾಗಿದ್ದವು. ಅವುಗಳ ಸಂರಕ್ಷಣೆಯಲ್ಲಿ ರೈತ ಸಮುದಾಯದ ಕೊಡುಗೆ ಅಪಾರ. ಆದರೆ ಇಂದು ರೈತ ಬೀಜ ಸ್ವಾವಲಂಬನೆ ಮತ್ತು ಬೀಜ ಸ್ವಾತಂತ್ರ್ಯಗಳನ್ನು ಕಳೆದುಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಹೊಸ ಸಸ್ಯ ತಳಿಗಳ ಅಭಿವೃದ್ಧಿಪಡಿಸುವಲ್ಲಿ ರೈತರ ಕೊಡುಗೆಗಳನ್ನು ಗುರುತಿಸಿ ಅವರ ಹಕ್ಕುಗಳನ್ನು ರಕ್ಷಿಸಲು ನಮ್ಮ ಭಾರತ ಸರ್ಕಾರವು ರೈತರ ಹಿತಾಸಕ್ತಿಗೆ ಧಕ್ಕೆ ಬರದಂತೆ ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 1994 ವಿಶ್ವ ಆಹಾರ ಸಂಸ್ಥೆಯು ಅಂದರೆ WTO ವ್ಯಾಪಾರ ಸಂಬಂಧಿತ ಬೌದ್ಧಿಕ ಆಸ್ತಿ ಹಕ್ಕುಗಳು ಅಂದರೆ TRIPS ಒಪ್ಪಂದ ಮಾಡಿಕೊಂಡು ಅದರ ಆದೇಶದಂತೆ ಸಸ್ಯ ತಳಿಗಳನ್ನು ಸುಯಿ ಜೆನೆರಿಸ್ ವಿಧಾನದ ಅಡಿಯಲ್ಲಿ ರಕ್ಷಿಸಲು ತೀರ್ಮಾನಿಸಿ 30 ಅಕ್ಟೋಬರ್ 2001 ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಹೀಗೆ ಸಸ್ಯ ತಳಿಗಳ ಸಂರಕ್ಷಣೆಯು ಒಂದು ಪ್ರಮುಖ ಚರ್ಚಿಸುವ ವಿಷಯವಾದದ್ದೇಕೆ ಎಂದರೆ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹೊಸ ತಳಿಗಳ ಬಳಕೆಯು ಗ್ರಾಮೀಣ ಆದಾಯವನ್ನು ಸುಧಾರಿಸಿ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವ ನಿರ್ಣಾಯಕ ಅಂಶವಾಗಿದೆ. ಸಸ್ಯ ತಳಿಗಳ ಮರು ಉತ್ಪಾದನೆಯ ಪ್ರಕ್ರಿಯೆ ದೀರ್ಘ ಮತ್ತು ದುಬಾರಿಯಾಗಿದೆ. ಆದ್ದರಿಂದ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ಹೊಸ ತಳಿಗಳ ಅಭಿವೃದ್ಧಿಗೆ ಪರಿಣಾಮಕಾರಿಯಾದ ವ್ಯವಸ್ಥೆಯನ್ನು ರೂಪಿಸುವುದು ಮತ್ತು ಬಹಳ ಮುಖ್ಯವಾಗಿದೆ. ಅನೂಪ್ ಅವರೇ, ಈಗ ಇಲ್ಲಿ ಈ ಒಂದು ವಿಭಾಗೀಯ ಕಚೇರಿ ಯಾವಾಗ ಆರಂಭ ಆಯಿತು ಅಂತ ಹೇಳ್ತೀರಾ? ಸರ್, ಇಲ್ಲಿ 2017 ಈ ವಿಭಾಗೀಯ ಕಚೇರಿ ಪ್ರಾರಂಭವಾಗಿರುತ್ತದೆ ಸರ್. ಭಾರತದಲ್ಲಿ ಒಟ್ಟು 5 ವಿಭಾಗೀಯ ಕಚೇರಿಗಳಿವೆ. ಅದರಲ್ಲಿ ನಮ್ಮ ಶಿವಮೊಗ್ಗ ವಿಭಾಗೀಯ ಕಚೇರಿಯು ಸೌತ್ ಇಂಡಿಯಾ ಅಂದರೆ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ತೆಲಂಗಾಣ ಇಷ್ಟು ರಾಜ್ಯಗಳನ್ನು ಹೊಂದಿರುತ್ತದೆ. ನಿಮ್ಮ ಅಂದ್ರೆ ನಿಮ್ಮ ವ್ಯಾಪ್ತಿ, ಈ ಒಂದು ವಿಭಾಗೀಯ ಕಚೇರಿಯ ವ್ಯಾಪ್ತಿಗೆ ಬಂದ್ಬಿಟ್ಟು ಇಷ್ಟು ರಾಜ್ಯಗಳು ಇದಾವೆ. ಈಗ ಸಸ್ಯ ತಳಿ ಅಂದ್ರೆ ಏನು ಅಂತ ನಮ್ಮ ರೈತರಿಗೆ ಅರ್ಥೈಸ್ತೀರಿ ನೀವು? ಖಂಡಿತ ಸರ್. ಸಸ್ಯ ತಳಿ ಅಂದರೇನು? ತಳಿಯು ಸೂಕ್ಷ್ಮ ಜೀವಿಗಳನ್ನು ಹೊರತುಪಡಿಸಿ ಸಸ್ಯಗಳ ವರ್ಗೀಕರಣದ ಅಡಿಯಲ್ಲಿ ಯಾವುದೇ ಒಂದು ಸಸ್ಯ ವಿಜ್ಞಾನದ ವರ್ಗದ ವರ್ಗವಾಗಿದ್ದು ಅದನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಲಾಗಿದೆ. ಇದರ ತೋರ್ಪಡಿಸುವ ಗುಣಲಕ್ಷಣಗಳು ಈ ಗುಂಪಿನ ನಿರ್ದಿಷ್ಟ ವಂಶವಾಹಿ ರೂಪದ ಫಲಿತಾಂಶವಾಗಿರುತ್ತದೆ. ಕನಿಷ್ಠ ಒಂದು ಅಗತ್ಯ ಅಂದರೆ ವಿಶೇಷ ಗುಣಲಕ್ಷಣಗಳಿಂದ ಇತರೆ ಸಸ್ಯ ವರ್ಗದ ಸಸ್ಯಗಳಿಗಿಂತ ಭಿನ್ನವಾಗಿರುತ್ತದೆ. ಪುನರ್ವರ್ಧಿತ ಪ್ರಸರಣದ ನಂತರವೂ ಅಗತ್ಯ ಗುಣಲಕ್ಷಣಗಳನ್ನು ಬದಲಾವಣೆಯಾಗಬಾರದು. ಈಗ ಇದರಲ್ಲಿ ಮುಖ್ಯವಾಗಿ ಈಗ ರೈತರ ತಳಿ ಅಂತಂದ್ರೆ ಏನು? ರೈತರ ತಳಿ ಎಂದರೆ ರೈತರು ಕ್ಷೇತ್ರಗಳಲ್ಲಿ ಮತ್ತೆ ಅಂದರೆ ಹೊಲಗಳಲ್ಲಿ ಗದ್ದೆಗಳಲ್ಲಿ ಬೆಳೆದು ರೂಪುಗೊಂಡಿರುವ ಸಾಂಪ್ರದಾಯಿಕ ಸಸ್ಯ ತಳಿ, ನಾಡ ತಳಿ, ಜನಪದ ತಳಿ ಆಗಿರುತ್ತದೆ. ಈಗ ಮುಖ್ಯವಾಗಿ ನಾವು ಈಗ ಇದೇನು ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ PPV and FR ಅಂತ ಹೇಳಿ ನಾವು ಒಂದು ಸ್ವಲ್ಪ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ. ಈ ಇದರ ಒಂದು ಉದ್ದೇಶಕ್ಕೆ ಬಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? PPV and FR ಅಂದರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್, ಅಂದ್ರೆ ಕನ್ನಡದಲ್ಲಿ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ. ಈ ಕಾಯ್ದೆಯ ಉದ್ದೇಶಗಳು: ಸಸ್ಯ ತಳಿಗಳ ಸಂರಕ್ಷಣೆ, ರೈತರ ಮತ್ತು ಸಸ್ಯ ತಳಿವರ್ಧಕರ ಹಕ್ಕುಗಳಾಗಿ ಪರಿಣಾಮಕಾರಿಯಾದ ವ್ಯವಸ್ಥೆಯನ್ನು ರೂಪಿಸುವುದು ಹಾಗೂ ಹೊಸ ಸಸ್ಯ ತಳಿಗಳನ್ನು ಅಭಿವೃದ್ಧಿಪಡಿಸಲು ಉತ್ತೇಜಿಸುವುದು ಮತ್ತು ಹೊಸ ಸಸ್ಯ ತಳಿಗಳ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅವುಗಳ ಸಂರಕ್ಷಣೆ, ಸುಧಾರಣೆ ಮತ್ತು ಲಭ್ಯವಿರುವ ಸಸ್ಯ ಅನುವಂಶಿಕ ಸಂಪನ್ಮೂಲಗಳನ್ನು ಒದಗಿಸುವಲ್ಲಿ ರೈತರ ಕೊಡುಗೆಗಳನ್ನು ಗುರುತಿಸಿ ಅವರ ಹಕ್ಕುಗಳನ್ನು ರಕ್ಷಿಸುವುದು. ದೇಶದಲ್ಲಿ ಕೃಷಿ ಬೆಳವಣಿಗೆಯ ವೇಗ ಉತ್ಕರಿಸಲು ಸಸ್ಯ ತಳಿವರ್ಧಕರ ಹಕ್ಕುಗಳನ್ನು ರಕ್ಷಿಸಿ ಹೊಸ ಸಸ್ಯ ತಳಿಯನ್ನು ಅಭಿವೃದ್ಧಿಗಾಗಿ ಸಾರ್ವಜನಿಕ ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವುದು ಹಾಗೂ ದೇಶದಲ್ಲಿ ಬೀಜ ಉದ್ಯಮದ ಬೆಳವಣಿಗೆಗಾಗಿ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಬೀಜಗಳ ಲಭ್ಯತೆ ಮತ್ತು ರೈತರಿಗೆ ಬೇಕಾಗುವ ಸಾಮಗ್ರಿಗಳ ಲಭ್ಯತೆಯನ್ನು ಖಚಿತಪಡಿಸುವುದು. ಈಗ ಈ ಒಂದು ಪ್ರಾಧಿಕಾರದ ಸಾಮಾನ್ಯ ಕಾರ್ಯಚಟುವಟಿಕೆಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ತಾವು ನಮ್ಮ ರೈತರಿಗೆ ಇಷ್ಟಪಡ್ತೀರಾ ಸರ್? ಸಸ್ಯ ತಳಿಗಳ ನೋಂದಣಿ ಮಾಡಿಕೊಳ್ಳುವುದು. ಪ್ರಾಧಿಕಾರದ ಸಾಮಾನ್ಯ ಕಾರ್ಯಗಳೆಂದರೆ ಸಸ್ಯ ತಳಿಗಳನ್ನು ನೋಂದಣಿ ಮಾಡಿಕೊಳ್ಳುವುದು ಹಾಗೂ ಹೊಸ ಸಸ್ಯ ತಳಿಗಳಿಗೆ ತಳಿ ಶುದ್ಧತೆ ಪರೀಕ್ಷತೆ ಅಂದರೆ ನಾವು ಡಸ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಡಿಸ್ಟಿಂಗ್ವಿಶ್ ಯೂನಿಫಾರ್ಮ್ ಸ್ಟೆಬಿಲಿಟಿ ಅಂದರೆ ಡಿಸ್ಟಿಂಗ್ವಿಶ್ ಅಂದ್ರೆ ವಿಶೇಷತೆ, ಯೂನಿಫಾರ್ಮಿಟಿ ಅಂದರೆ ಏಕರೂಪತೆ ಸ್ಥಿರತೆ, ಮಾರ್ಗದರ್ಶಿ ಸೂಚಿಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ ನೋಂದಾಯಿಸಲಾದ ಸಸ್ಯ ತಳಿಗಳ ವೈವಿಧ್ಯತೆ ಗುಣಲಕ್ಷಣ ಮತ್ತು ದಾಸ್ತಾನು ವೆಚ್ಚವನ್ನು ಅಭಿವೃದ್ಧಿಪಡಿಸುವುದು, ಎಲ್ಲಾ ವಿಧದ ಸಸ್ಯಗಳಿಗೆ ಪೂರ್ಣ ವಿವರದ ಕ್ಯಾಟ್ಲಾಗ್ ಸೌಲಭ್ಯವನ್ನು ಕಡ್ಡಾಯವಾಗಿ ಒದಗಿಸುವುದು, ರೈತರ ಸಸ್ಯ ತಳಿಗಳ ದಾಖಲೆ ಸೂಚಿಕೆ ಮತ್ತು ಪೂರ್ಣ ವಿವರವನ್ನು ತಯಾರಿಸುವುದು, ರೈತ ಮತ್ತು ರೈತ ಸಮುದಾಯ ಮತ್ತು ವಿಶೇಷವಾಗಿ ಆರ್ಥಿಕ ಸಸ್ಯಗಳ ಮತ್ತು ಅದರ ಮೂಲ ಸಸ್ಯ ಜಾತಿಗಳ ಸಸ್ಯ ಅನುವಂಶಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸುಧಾರಣೆಯಲ್ಲಿ ತೊಡಗಿಕೊಂಡಿರುವ ಬುಡಕಟ್ಟು ಮತ್ತು ಗ್ರಾಮೀಣ ರೈತರ ಸಮುದಾಯವನ್ನು ಗುರುತಿಸಿ ಪುರಸ್ಕರಿಸುವುದು. ಕೊನೆಯದಾಗಿ ಸಸ್ಯ ತಳಿಗಳ ರಾಷ್ಟ್ರೀಯ ನೋಂದಣಿ ಮತ್ತು ರಾಷ್ಟ್ರೀಯ ಜೀನ್ ಬ್ಯಾಂಕ್ ನಿರ್ವಹಣೆ ಮಾಡುವುದು. ಅನುಭವ ಈಗ ಪಿಪಿವಿ ಅಂಡ್ ಮತ್ತು ಎಫ್ಆರ್ 2001 ಕಾಯ್ದೆ ಪ್ರಕಾರ ಇದರಲ್ಲಿ ರೈತರಿಗೆ ಯಾವ ಹಕ್ಕುಗಳನ್ನು ಒದಗಿಸುತ್ತೆ ಈ ಒಂದು ಪ್ರಾಧಿಕಾರದಿಂದ? ಈ ಪ್ರಾಧಿಕಾರದಿಂದ ರೈತರ ಅನುಗುಣವಾಗಿ ಈ ಕೆಳಕಂಡ ಹಕ್ಕುಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಬಿತ್ತನೆ ಬೀಜದ ಮೇಲಿರುವ ಹಕ್ಕು. ರೈತರು ನೋಂದಾಯಿತ ಸಸ್ಯ ತಳಿಗಳನ್ನು ಕಾಪಾಡುವ, ಬಿತ್ತಿ ಬೆಳೆಯುವ ಹಾಗೂ ವಿನಿಮಯ ಮಾಡಿಕೊಳ್ಳಬಹುದು. ಆದರೆ ಬ್ರ್ಯಾಂಡ್ ಬೀಜವನ್ನು ಮಾರಾಟ ಮಾಡಲು ಈ ಕಾಯ್ದೆಯಡಿ ಅರ್ಹತೆ ಇರುವುದಿಲ್ಲ. ಅಂದರೆ ಯಾವುದೇ ಬೀಜವನ್ನು ರೈತರು ಮಾರಾಟ ಮಾಡಬಹುದು, ಆದರೆ ಆ ಬೀಜದ ಮೇಲೆ ಯಾವುದೇ ಕಂಪನಿಯ ಹೆಸರು ಅಥವಾ ಬೀಜ ಮಾರಾಟದ ಮಾರ್ಕೆಟಿಂಗ್ ಹೆಸರನ್ನು ಹಾಕಿ ಮಾರಾಟ ಮಾಡಲಾಗುವುದಿಲ್ಲ. ಎರಡನೆಯದಾಗಿ ಬಂದ ಲಾಭವನ್ನು ಸಮಾನವಾಗಿ ಹಂಚಿಕೊಳ್ಳುವ ಹಕ್ಕು. ಹೊಸ ತಳಿಯ ಅಭಿವೃದ್ಧಿಗೆ ಸಸ್ಯ ಅನುವಂಶಿಕ ಸಂಪನ್ಮೂಲಗಳನ್ನು ಒದಗಿಸಿದ್ದಕ್ಕಾಗಿ ರೈತರು ಸೇರಿದಂತೆ ತಳಿವರ್ಧಕರು ನೋಂದಾಯಿತ ಸಸ್ಯ ತಳಿಗಳಿಂದ ಬಂದ ಲಾಭವನ್ನು ನ್ಯಾಯಯುತವಾಗಿ ಸ್ವೀಕರಿಸಬಹುದು. ಅಂದರೆ ಇದಕ್ಕೂ ಮೊದಲು ತಳಿವರ್ಧಕನು ಈ ತಳಿಯ ಭೌಗೋಳಿಕ ಮತ್ತು ಅನುವಂಶಿಕದ ಮೂಲ ಹಾಗೂ ತಳಿಯ ಗುಣಗಳ ಪೂರ್ಣ ವಿವರಗಳನ್ನು ಪ್ರಾಧಿಕಾರಕ್ಕೆ ಒದಗಿಸಬೇಕು. ಮೂರನೆಯದಾಗಿ ನೋಂದಾಯಿತ ತಳಿಯಿಂದಾದ ನಷ್ಟಕ್ಕೆ ಪರಿಹಾರ ಪಡೆಯುವ ಹಕ್ಕು. ನೋಂದಾಯಿತ ಬೀಜವನ್ನು ಅದರ ಕೃಷಿ ಕಾರ್ಯಕ್ಷಮತೆ ಮತ್ತು ಶಿಫಾರಸು ಮಾಡಿದ ನಿರ್ವಹಣೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಒಂದು ವೇಳೆ ನೋಂದಾಯಿತ ಸಸ್ಯ ತಳಿಯು ನಿರೀಕ್ಷಿತ ಕಾರ್ಯಕ್ಷಮತೆಯನ್ನು ಒದಗಿಸಲು ವಿಫಲವಾದರೆ ಪ್ರಾಧಿಕಾರದ ಮಧ್ಯಸ್ಥಿಕೆಯ ಮೂಲಕ ತಳಿವರ್ಧಕರಿಗೆ ಹಾಗೂ ರೈತರಿಗೆ ನಿಗದಿತ ರೀತಿಯಲ್ಲಿ ಪರಿಹಾರವನ್ನು ಪಡೆಯಬಹುದು. ನಾಲ್ಕನೆಯದು ನೋಂದಾಯಿತ ಬಿತ್ತನೆ ಬೀಜದ ಮೇಲಿರುವ ಹಕ್ಕು. ರೈತರಿಗೆ ಸಮಂಜಸವಾದ ಮತ್ತು ಲಾಭದಾಯಕ ಬೆಲೆಗೆ ನೋಂದಾಯಿತ ಬಿತ್ತನೆ ಬೀಜವನ್ನು ಪಡೆದುಕೊಳ್ಳುವ ಹಕ್ಕಿದೆ. ಈ ಸ್ಥಿತಿಯನ್ನು ಪೂರೈಸಿದ್ದಾಗ ತಳಿವರ್ಧಕನ ನೋಂದಾಯಿತ ತಳಿಯ ಮೇಲಿನ ಪರವಾನೆಯನ್ನು ಅಮಾನತುಗೊಳಿಸಲಾಗುತ್ತದೆ. ಈ ಅಧಿನಿಯಮದ ಮೂಲಕ ರೈತರು ನೋಂದಾಯಿತ ಸಸ್ಯ ತಳಿಗಳ ಮೇಲೆ ಗುಣಮಟ್ಟದ ಸಸ್ಯ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡಬಹುದು. ಮುಂದೆ ಸಸ್ಯ ತಳಿಯನ್ನು ನೋಂದಾಯಿಸುವ ಹಕ್ಕು. ರೈತರನ್ನು ಕೂಡ ಸಸ್ಯ ತಳಿವರ್ಧಕರೆಂದು ಪರಿಗಣಿಸಿ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ಕಾಯ್ದೆಯ ರೈತರು ಈಗಾಗಲೇ ಅಸ್ತಿತ್ವದಲ್ಲಿರುವ ತಮ್ಮ ಕ್ಷೇತ್ರ ಮತ್ತು ಹೊಲಗಳಲ್ಲಿ ಬೆಳೆದು ರೂಪುಗೊಂಡಿರುವ ಸಾಂಪ್ರದಾಯಿಕ ತಳಿಗಳ, ನಾಡ ತಳಿಗಳು, ಜನಪದ ತಳಿಗಳನ್ನು ನೋಂದಾಯಿಸುವ ಹಕ್ಕನ್ನು ನೀಡಿದೆ. ಆದರೆ ತಳಿ ನೋಂದಣಿಗೆ ವೈವಿಧ್ಯತೆ, ಏಕರೂಪತೆ ಮತ್ತು ಸ್ಥಿರತೆಯ ಗುಣಗಳನ್ನು ಹೊಂದಿರಬೇಕು. ಇದರಲ್ಲಿ ರೈತ ಸಮುದಾಯದ ಹಕ್ಕು ಅಂದರೆ ತಳಿವರ್ಧಕರು ಹೊಸ ಸಸ್ಯ ತಳಿಗಳನ್ನು ಅಭಿವೃದ್ಧಿಪಡಿಸಲು ರೈತರ ಅಥವಾ ರೈತ ಸಮುದಾಯ ತಳಿಗಳನ್ನು ಮೂಲವಾಗಿ ಬೆಳೆಸಿದರೆ ಇದರಿಂದ ಬಂದ ಲಾಭದಲ್ಲಿ ರಾಜಧಾನವನ್ನು ಸಮುದಾಯಕ್ಕೆ ಕೊಡಬೇಕಾಗುತ್ತದೆ. ಈ ಧನವನ್ನು ತಮ್ಮ ರೈತ ಸಮುದಾಯದೊಂದಿಗೆ ಸಾಮಾನ್ಯವಾಗಿ ಹಂಚಿಕೊಳ್ಳಬಹುದು. ಹಾಗೂ ಕೊನೆಯದಾಗಿ ರೈತರಿಗೆ ನೋಂದಣಿ ಶುಲ್ಕದಿಂದ ವಿನಾಯಿತಿ. ಅಂದರೆ ಸಸ್ಯ ತಳಿಗಳನ್ನು ನೋಂದಾಯಿಸಲಿಕ್ಕೆ ರೈತರಿಗೆ ಯಾವುದೇ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ನಮ್ಮ ಪ್ರಾಧಿಕಾರದಿಂದ. ಮುಗ್ಧತೆಯಿಂದ ಮಾಡಿದ ತಪ್ಪಿಗೆ ರಕ್ಷಣೆ ಪಡೆಯುವ ಹಕ್ಕು ಅಂದರೆ ರೈತರು ಕಾನೂನಿನ ಬಗ್ಗೆ ಸಾಕ್ಷರತೆ ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ರೈತರು ಅರಿಯದೆ ಮಾಡಿದ ಕಾನೂನಿನ ಉಲ್ಲಂಘನೆಯನ್ನು ಮುಗ್ಧ ಉಲ್ಲಂಘನೆ ಎಂದು ಪರಿಗಣಿಸಿ ಅವರಿಗೆ ಪ್ರಾಧಿಕಾರವು ರಕ್ಷಣೆ ನೀಡುತ್ತದೆ. ಕೊನೆಯದಾಗಿ ಯಾವ್ಯಾವ ತಳಿಗಳನ್ನು ನೋಂದಾಯಿಸಬಹುದು? ನೋಂದಾಯಿಸುವ ಸಸ್ಯ ತಳಿಯು ಏಕರೂಪತೆ, ಭಿನ್ನತೆ, ಸ್ಥಿರತೆ ಮತ್ತು ದೃಢತೆಯ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಕೇಂದ್ರ ಸರ್ಕಾರದ ಅಧಿಕೃತ ಗೆಜೆಟ್ ಪ್ರಕಟಿಸಿದ 199 ಬೆಳೆಗಳು ನೋಂದಣಿಗೆ ಅರ್ಹವಾಗಿರುತ್ತದೆ. ನೋಂದಣಿಗೆ ಲಭ್ಯವಿರುವ ಬೆಳೆಗಳ ಪಟ್ಟಿಯು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದೊರೆಯುತ್ತದೆ. ಡಾಕ್ಟರ್ ಮೇಘನಾ ಕೆಜೆ ಅವರೇ, ಈಗ ಏನು ತಳಿ ನೋಂದಣಿಗೆ ಇರಬೇಕಾದ ತಳಿಯ ವಿಶೇಷ ಅರ್ಹತಾ ಗುಣಗಳು ಯಾವ್ದಂತ ಹೇಳ್ತೀರಾ? ತಳಿ ನೋಂದಣಿಗೆ ಹೊಸತನ, ಭಿನ್ನತೆ ಅಂದ್ರೆ ಕನಿಷ್ಠ ಒಂದು ವಿಶೇಷ ಗುಣ ಇರಬೇಕು ಆ ತಳಿಗೆ. ಹಾಗೂ ಆ ತಳಿ ಮತ್ತೆ ಬೆಳೆದಾಗ ಅದ್ರ ಒಳಗಡೆ ಏಕರೂಪಿಯಾಗಿರ್ಬೇಕು ಅದು. ಮತ್ತೆ ಆ ಬೆಳೆನ ಪ್ರತಿ ಬಾರಿ ಬೆಳೆದಾಗ್ಲೂ ಅದ್ರ ಗುಣಲಕ್ಷಣದಲ್ಲಿ ಏನು ಬದಲಾವಣೆ ಆಗಬಾರದು. ಅಂದ್ರೆ ಮೊದಲನೇದು ಹೊಸತನ ಮತ್ತು ಭಿನ್ನತೆ, ಎರಡನೇದು ಸಮಾನತೆ ಮತ್ತು ಏಕರೂಪತೆ, ಹಾಗೂ ಮೂರನೇದು ದೃಢತೆ ಮತ್ತು ಸ್ಥಿರತೆ. ಈ ತಳಿ ನೋಂದಾಯಿಸಬೇಕಾದ್ರೆ ರೈತರು ಮತ್ತೆ ಅದು ಅವರಿಗೆ ತಗಲತಕ್ಕಂತ ವೆಚ್ಚ ಮತ್ತೆ ಅದು ಅವಧಿ ಎಷ್ಟು ಅಂತ ಹೇಳ್ತೀರಾ? ತಳಿ ನೋಂದಣಿಗೆ ರೈತರಿಗೆ ಯಾವುದೇ ಶುಲ್ಕ ಇಲ್ಲ, ಉಚಿತವಾಗಿ ಅವರು ಅರ್ಜಿನ ಸಲ್ಲಿಸಬಹುದು. ಮತ್ತೆ ಅವಧಿ ಅಂದ್ರೆ ಅದು ತಳಿ ಶುದ್ಧತಾ ಇದ್ರ ಮೇಲೆ, ಪ್ರತಿಯೊಂದು ಬೆಳೆಗೂ ಬೇರೆ ಬೇರೆ ತರ ಇರೋದ್ರಿಂದ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಈ ಪ್ರಾಧಿಕಾರದಲ್ಲಿ ತಳಿ ನೋಂದಣಿ ಪ್ರಕ್ರಿಯೆ ಹೇಗೆ ನಡೀತದೆ ಅಂತ ಸ್ವಲ್ಪ ಹೇಳ್ತೀರಾ? ಈಗಾಗಲೇ 199 ಬೆಳೆಗಳ ನೋಂದಣಿಗೆ ಪ್ರಾಧಿಕಾರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಮೊದಲು ನಾವು ರೈತರಿಂದ ಅರ್ಜಿಗಳನ್ನ ಆಹ್ವಾನ ಮಾಡ್ಕೋತೀವಿ. ನೆಕ್ಸ್ಟ್ ಅರ್ಜಿಗಳು ಏನ್ ಬಂದಿರುತ್ತೋ ಅದನ್ನ ಈ ಪ್ರಾಧಿಕಾರದ ಕಚೇರಿಯಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಏನಾದ್ರು ತಪ್ಪಿದ್ರೆ ಅವರಿಗೆ ಅದನ್ನ ಸರಿ ಮಾಡ್ಕೊಳಕ್ಕೆ ಮತ್ತೆ ಹೇಳ್ತೀವಿ, ಅವಕಾಶ ಕೊಡ್ತೀವಿ. ನೆಕ್ಸ್ಟ್ ಅದನ್ನ ತಳಿ ಶುದ್ಧತಾ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ತಳಿ ಶುದ್ಧತಾ ಕೇಂದ್ರಗಳಿದಾವೆ ರೈತರ ತಳಿಗಳಿಗೆ. ಈ ತಳಿ ಶುದ್ಧತಾ ಕೇಂದ್ರಗಳಲ್ಲಿ ಒಂದು ಬೆಳೆ ಒಂದು ಸ್ಥಳದಲ್ಲಿ ನಡೆಯುತ್ತೆ. ಮತ್ತೆ ಈ ಅದಾದ ನಂತರ ತಳಿ ಶುದ್ಧತಾ ಪರೀಕ್ಷೆಯ ಮಾಹಿತಿಯನ್ನ ವಿಶ್ಲೇಷಣೆ ಮಾಡಲಾಗುತ್ತೆ. ಅಂದ್ರೆ ಗುಣಲಕ್ಷಣಗಳು ಬೇರೆ ತಳಿಗಳೊಂದಿಗೆ ಹೊಂದಾಣಿಕೆ ಇದೇನೋ ಇಲ್ಲೋ ಅಂತ ನೋಡ್ತಾರೆ. ಅದು ಸ್ವೀಕಾರ ಆದ್ಮೇಲೆ ಪ್ಲಾಂಟ್ ವೆರೈಟಿ ಜರ್ನಲ್ ಅಲ್ಲಿ ಪ್ರಕಟಣೆ ಮಾಡ್ತಾರೆ. ಅಲ್ಲಿ ಪ್ರಕಟಣೆ ಮಾಡಿದ 90 ದಿನಗಳವರೆಗೆ ಯಾವುದೇ ವಿರೋಧ ಏನು ಬಂದಿಲ್ಲ ಅಂದ್ರೆ ಅದನ್ನ ನೋಂದಣಿಗೆ ಒಳಪಡಿಸ್ತಾರೆ. ನೋಂದಣಿ ಆಗಿರೋದನ್ನು ಪ್ಲಾಂಟ್ ವೆರೈಟಿ ಜರ್ನಲ್ ಅಲ್ಲಿ ಪ್ರಕಟಣೆ ಮಾಡಲಾಗುತ್ತದೆ. ಈಗ ತಳಿಗಳ ಒಂದು ನೋಂದಣಿಗಾಗಿ ಯಾರು ಅರ್ಜಿ ಸಲ್ಲಿಸಬಹುದು ಅಂತ? ಸಸ್ಯ ತಳಿ ವರ್ಧಕರು, ರೈತರು ಅಥವಾ ರೈತರ ಸಮುದಾಯ ಅಥವಾ ಯಾವುದೇ ರೈತರ ಗುಂಪು ಅಥವಾ ರೈತರ ಪರವಾಗಿ ಅರ್ಜಿ ಸಲ್ಲಿಸಲು ಅಧಿಕಾರ ಹೊಂದಿದ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಸಾರ್ವಜನಿಕವಾಗಿ ಅನುದಾನಿತ ಕೃಷಿ ಸಂಸ್ಥೆಯವರು ರೈತರ ಪರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸರ್. ಈಗ ಈ ಒಂದು ಪ್ರಾಧಿಕಾರದಿಂದ ರೈತರಿಗೆ ಪುರಸ್ಕಾರ ಮತ್ತೆ ಸನ್ಮಾನ ಕುರಿತು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದಿಂದ ಸಂರಕ್ಷಣೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿರುವ ರೈತರಿಗೆ 3 ಪ್ರಶಸ್ತಿ ಪುರಸ್ಕಾರಗಳು ಇದಾವೆ. ಮೊದಲನೇದಾಗಿ ಸಸ್ಯ ತಳಿ ಸಂಪನ್ಮೂಲಗಳ ಸಂರಕ್ಷಕ ಸಮುದಾಯ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಸಸ್ಯ ತಳಿಯನ್ನು ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವ 5 ಸಮುದಾಯದವರಿಗೆ ಪ್ರಶಸ್ತಿ ಪತ್ರ ಮತ್ತು ತಲಾ 10 ಲಕ್ಷ ನಗದು ಹಣವನ್ನು ನೀಡಲಾಗುತ್ತದೆ ಸರ್. ಮತ್ತೆ ಸಸ್ಯ ತಳಿ ಸಂರಕ್ಷಣಾ ರೈತ ಪ್ರಶಸ್ತಿ, ಇದರಲ್ಲಿ 10 ರೈತರಿಗೆ ಪ್ರಶಸ್ತಿ ಪತ್ರ ಮತ್ತು 1.5 ಲಕ್ಷ ನಗದು ಹಣವನ್ನು ನೀಡಲಾಗುತ್ತದೆ. ಸಸ್ಯ ತಳಿ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವ ರೈತರನ್ನು ಗುರುತಿಸಿ ಅಂತ 20 ರೈತರಿಗೆ ಪ್ರಶಸ್ತಿ ಪತ್ರ ಹಾಗೂ ತಲಾ 1 ಲಕ್ಷ ನಗದು ಹಣವನ್ನು ನೀಡಲಾಗುತ್ತದೆ. ಇವಾಗ ನಾನೇನ್ 3 ಪ್ರಶಸ್ತಿ ಬಗ್ಗೆ ಹೇಳಿದ್ನೋ, 2024-25 ಸಾಲಿನಲ್ಲಿ ಈ ಪ್ರಶಸ್ತಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಂಬಂಧಪಟ್ಟ ರೈತರು ಸಸ್ಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರವನ್ನು ಭೇಟಿ ಮಾಡಿ ಅರ್ಜಿಯನ್ನು ಪಡೆದು ಅವರು ಸಲ್ಲಿಸಬಹುದಾಗಿದೆ ಸರ್. ಇದಕ್ಕೆ ಮತ್ತೆ ಏನು ಅವರು ದಾಖಲೆಗಳನ್ನ ಒದಿಸಬೇಕಾಗುತ್ತೆ ಈ ಒಂದು ಪ್ರಶಸ್ತಿಗಾಗಿ? ಒಂದು ಅರ್ಜಿ ಫಾರ್ಮ್ಯಾಟ್ ಇದೆ, ಅದನ್ನ ನಾವು ಅವ್ರಿಗೆ ನೀಡ್ತೀವಿ. ಅವ್ರ ಅದ್ರೊಳಗಡೆ ಏನೇನ್ ಇನ್ಫಾರ್ಮೇಶನ್ ಇದೆ ಅದನ್ನ ಭರ್ತಿ ಮಾಡಿ ನಮಗೆ ಕಳ್ಸಿಕೊಟ್ರೆ ಸಾಕು. ಫೋಟೋಗ್ರಾಫ್ಸ್ ಇದ್ರೆ ಫೋಟೋಗ್ರಾಫ್ಸ್ ಹಾಕಿ ಕೊಡ್ಬೋದು. ಅವರು ಅವರ ಹತ್ತಿರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದವರನ್ನು ಭೇಟಿ ಮಾಡಿ ಅಥವಾ ಇಲಾಖೆ ಮುಖಾಂತರ ಕೂಡ ಸಲ್ಲಿಸಬಹುದಾ? ಈಗ ಕೃಷಿ ಇಲಾಖೆ ಆಗಿರ್ಲಿ, ತೋಟಗಾರಿಕೆ ಇಲಾಖೆ ಆಗಿರ್ಲಿ ಸಲ್ಲಿಸಬಹುದು ಸರ್. ಆಮೇಲೆ ಈಗ ಇನ್ನೊಂದು ಪ್ರಮುಖ ವಿಷಯ, ಈ ನೋಂದಣಿಗಾಗಿ ಅವರು ಅಂದ್ರೆ ಈ ಪ್ರಾಧಿಕಾರದಲ್ಲಿ ತಮ್ಮ ತಳಿಯ ಒಂದು ನೋಂದಣಿಗಾಗಿ ಏನ್ ದಾಖಲೆಗಳನ್ನ ಅವರು ನಿಮ್ಗೆ ಕೊಡ್ಬೇಕಾಗುತ್ತೆ? ಅರ್ಜಿ ಏನಿದೆ ಅದನ್ನ ಭರ್ತಿ ಮಾಡಿ ಕೊಟ್ರೆ ಆಗುತ್ತೆ. ಅವ್ರಿಗೇನಾದ್ರು ಭರ್ತಿ ಮಾಡಕ್ಕೆ ಕಷ್ಟ ಆಗ್ತಿದ್ರೆ ಅವ್ರು ನಮ್ಮನ್ನ ಭೇಟಿ ಮಾಡಿದ್ರೆ ನಾವೇ ಅವರಿಗೆ ಸಹಾಯ ಮಾಡ್ತೀವಿ. ಅಂದ್ರೆ ಇದರಲ್ಲಿ ಈಗ ಇದರಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತ ಸರ್ಕಾರೇತರ ಸಂಸ್ಥೆಗಳು ಕೂಡ ನೋಂದಣಿ ಮಾಡ್ಕೋಬಹುದಾ? ಸರ್ ಮಾಡ್ಕೋಬಹುದು ಸರ್ ಇದರಲ್ಲಿ. ಮತ್ತೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅನುಪ್ ಎಸ್ ಅವರೇ ಕೊನೆಯದಾಗಿ? ಈ ಒಂದು ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ಯಾವ ರೀತಿಯಿಂದ ನಮ್ಮ ರೈತರಿಗೆ ಇದು ಉಪಯುಕ್ತ ಆಗಿದೆ ಅಂತ ಹೇಳ್ತೀರಾ? ಸರ್? ಖಂಡಿತ. ಅಂದ್ರೆ ನಮ್ಮಲ್ಲಿ ಸಸ್ಯ ತಳಿಗಳು ಸುಮಾರು ಇದಾವೆ ಸರ್, ಅದರಲ್ಲಿ ನೋಂದಣಿ ಆಗದಿರೋ ತಳಿಗಳೇ ಬಹಳಷ್ಟು ಇದಾವೆ. ಆದ್ರಿಂದ ರೈತ ಬಾಂಧವರು ಇದರಲ್ಲಿ ನಮ್ಮನ್ನು ಸಂಪರ್ಕಿಸಿ ಆ ತಳಿಗಳನ್ನು ನೋಂದಾಯಿಸೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಇದರಲ್ಲಿ ಏನೇ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಬಹುದು. ಅಂದರೆ ನಮ್ಮ ಮೊಬೈಲ್ ಸಂಖ್ಯೆ 9743757354. ಈ ಕಚೇರಿಗೆ ಯಾವಾಗ ಬೇಕಾದ್ರೂ ಭೇಟಿ ಮಾಡಿ ನಮ್ಮನ್ನು ಸಂಪರ್ಕ ಮಾಡಿದರೆ ನಾವು ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಸರ್. ಯಾಕಂದ್ರೆ ಈ ಒಂದು ಮಲೆನಾಡು ಭಾಗದಲ್ಲಿ ಸುಮಾರು ನಾವು ಗುರುತಿಸದೇ ಇರತಕ್ಕಂತ ತಳಿಗಳು ಇದಾವೆ, ವಿಜ್ಞಾನಿಗಳು ಕಂಡು ಹಿಡಿದೇ ಇರತಕ್ಕಂತ ತಳಿಗಳು ಇದಾವೆ. ಸೊ ಹಾಗಾಗಿ ಈ ಒಂದು ಪ್ರಾಧಿಕಾರದಿಂದ ಈ ಒಂದು ವಿಭಾಗೀಯ ಕಚೇರಿ ತುಂಬಾನೇ ಉಪಯುಕ್ತವಾಗ್ತಕ್ಕಂತ ಒಂದು ಅವರಿಗೆ ಉಪಯೋಗ ಆಗ್ತಕ್ಕಂತ ಒಂದು ಇದು ಕಚೇರಿ. ಇದು ಕಚೇರಿ ವಿಳಾಸ ಹೇಳಿ. ಕಚೇರಿ ವಿಳಾಸ ನವಿಲೆ ಕೃಷಿ ಕಾಲೇಜು ಆವರಣ, ಪ್ರೊಡಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್, ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ವಿಭಾಗೀಯ ಕಚೇರಿ, ಶಿವಮೊಗ್ಗ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಒಂದು ಕಾರ್ಯಚಟುವಟಿಕೆಗಳು ಕುರಿತು ಅದು ವಿಭಾಗೀಯ ಕಚೇರಿಯ ಒಂದು ಸಂಪನ್ಮೂಲ ವ್ಯಕ್ತಿಗಳಾದ ಅನೂಪ್ ಎಸ್ ಮತ್ತೆ ಡಾಕ್ಟರ್ ಮೇಘನಾ ಕೆಜೆ ಅವರಿಂದ. ಇದು ಆಗಿತ್ತು ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ. ಇಲ್ಲಿವರೆಗೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ, ಅದರಲ್ಲಿ ವಿಶೇಷವಾಗಿ ಏನು ಇದು ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ಇದು ಏಕೈಕ ಕಚೇರಿ ಅಂತ ಹೇಳಬಹುದು. ದಕ್ಷಿಣ ಭಾರತಕ್ಕೆ ಇದು ವ್ಯಾಪಿಸಿರ್ತಕ್ಕಂಥದ್ದು, ಅದು ಶಿವಮೊಗ್ಗದಲ್ಲಿ ಇರತಕ್ಕಂಥದ್ದು ಇದು ಒಂದು ಒಳ್ಳೆಯ ಸಮಾಚಾರ, ಒಳ್ಳೆಯ ಒಂದು ಸುದ್ದಿ ನಮ್ಮ ರೈತ ಬಾಂಧವರಿಗೆ. ಇದುವರೆಗೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600. ಇದೀಗ ಕೇಳಿ ಕೃಷಿ ಪ್ರಶಸ್ತಿ 2025 ಕುರಿತು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, 2025-26 ಸಾಲಿನಲ್ಲಿ ಭಾಗವಹಿಸುತ್ತಿರುವ ರೈತರು ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ, ಬೆಳೆ ಪದ್ಧತಿಗಳು ಮತ್ತು ಬೆಳೆ ವೈವಿಧ್ಯೀಕರಣ ಹಾಗೂ ಸಾವಯವ ಕೃಷಿ, ಕೃಷಿ ಯಂತ್ರೋಪಕರಣ ಅಭಿವೃದ್ಧಿ, ನೀರಿನ ಸಮರ್ಥ ಬಳಕೆ, ಇನ್ನಿತರೆ ಯಾವುದಾದರೂ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಜಿಲ್ಲೆಯ ಆಸಕ್ತ ರೈತರಿಂದ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಹಾಗೂ ಆತ್ಮ ಯೋಜನೆಯಡಿ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ, ವೈಜ್ಞಾನಿಕ ಯಂತ್ರೋಪಕರಣಗಳ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ ಬೇಸಾಯ, ಹೈಟೆಕ್ ಹಸಿರುಮನೆ ಅಳವಡಿಕೆ, ಕೃಷಿ ಸಂಸ್ಕರಣೆ, ಅರಣ್ಯ ಕೃಷಿ, ಆಡು ಕುರಿ ಮೊಲ ಸಾಕಾಣಿಕೆ ಚಟುವಟಿಕೆಗಳ ಬಗ್ಗೆ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಆತ್ಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಮತ್ತು ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ಆಸಕ್ತ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದ್ದು, ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ಅಂತಿಮ ದಿನಾಂಕ 5/7/2025 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಾವಣಗೆರೆ ಜಿಲ್ಲೆಯ ಎಲ್ಲಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರು ಇಲ್ಲವೇ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಯೋಜನಾ ನಿರ್ದೇಶಕರು ಆತ್ಮ ದಾವಣಗೆರೆಯವರು ತಿಳಿಸಿರುತ್ತಾರೆ. ಇದುವರೆಗೆ ಕೃಷಿ ಪ್ರಶಸ್ತಿ 2025 ಕುರಿತು ಪ್ರಕಟಣೆ ಕೇಳಿದಿರಿ. ಇದೀಗ ಕೇಳಿ ಭದ್ರಾವತಿ ಕೃಷಿ ಇಲಾಖೆಯ ಪ್ರಕಟಣೆ. ಕೃಷಿ ಇಲಾಖೆಯ ಪ್ರಕಟಣೆ. ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಎಡದಂಡೆ ನಾಲೆಗೆ ಹೊಸ ಗೇಟು ಅಳವಡಿಸಬೇಕಾಗಿದ್ದು ದುರಸ್ತಿ ಕಾರ್ಯಕ್ಕೆ 1.5 ತಿಂಗಳು ಕಾಲಾವಕಾಶ ಬೇಕಾಗಿರುತ್ತದೆ. ಆದ್ದರಿಂದ 2025-26 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಎಡದಂಡೆ ನಾಲೆಗೆ ನೀರು ಹರಿಸಲು ಸಾಧ್ಯವಾಗುವುದಿಲ್ಲ ಎಂದು ಕಾರ್ಯಪಾಲಕ ಇಂಜಿನಿಯರ್ ಭದ್ರಾವತಿ ಇವರು ತಿಳಿಸಿರುತ್ತಾರೆ. ಭದ್ರಾ ಜಲಾಶಯದ ಎಡದಂಡೆ ನಾಲೆಯ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಅಚ್ಚುಕಟ್ಟುದಾರ ರೈತರು ಎಡದಂಡೆ ನಾಲೆಯ ನೀರನ್ನು ಅವಲಂಬಿಸಿ ಭತ್ತ ಅಥವಾ ಯಾವುದೇ ಹೆಚ್ಚು ನೀರು ಅವಲಂಬಿತ ಬೆಳೆಗಳನ್ನು ಬೆಳೆಯಬಾರದು. ಪರ್ಯಾಯವಾಗಿ ಮೆಕ್ಕೆಜೋಳ, ರಾಗಿ ಹಾಗೂ ದ್ವಿದಳ ಧಾನ್ಯಗಳ ಬೆಳೆಯಾದ ಅಲಸಂದೆ, ಹೆಸರು, ಉದ್ದು ಇನ್ನು ಹಲವು ಬೆಳೆಗಳನ್ನ ಬೆಳೆಯಲು ಈ ಮೂಲಕ ತಿಳಿಸಲಾಗಿದೆ. ವಿಶೇಷ ಸೂಚನೆ: ಅಫೀಮು, ಗಾಂಜಾ, ಮಾದಕ ಔಷಧ ಬೆಳೆ ಬೆಳೆಯಬಾರದು ಎಂದು ಸಹಾಯಕ ಕೃಷಿ ನಿರ್ದೇಶಕರು ಭದ್ರಾವತಿಯವರು ತಿಳಿಸಿರುತ್ತಾರೆ. ಇದೀಗ ಕೇಳಿ ತೋಟಗಾರಿಕೆ ಇಲಾಖೆಯ ಪ್ರಕಟಣೆ. ತೋಟಗಾರಿಕೆ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ತೋಟಗಾರಿಕೆ ಇಲಾಖೆಯು 2025-26 ಸಾಲಿಗೆ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಾರಿಗೊಳಿಸುತ್ತಿದ್ದು, ಶಿವಮೊಗ್ಗ ಜಿಲ್ಲೆಯ ರೈತರಿಂದ ಅಡಿಕೆ, ಕಾಳುಮೆಣಸು, ಮಾವು ಮತ್ತು ಶುಂಠಿ ಬೆಳೆಗಳಿಗೆ ವಿಮೆ ಮಾಡಿಸಲು ಅರ್ಜಿ ಆಹ್ವಾನಿಸಿದೆ. ರೈತರು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್ ಪ್ರತಿ, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ಸಮೀಪದ ಬ್ಯಾಂಕ್, ಸಾರ್ವಜನಿಕ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರಗಳನ್ನು ಸಂಪರ್ಕಿಸಿ ಜುಲೈ 31 ಹೆಸರನ್ನ ನೋಂದಾಯಿಸಿಕೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ತೋಟಗಾರಿಕೆ ಇಲಾಖೆಯನ್ನು ಅಥವಾ ಆಯಾ ರೈತ ಸಂಪರ್ಕ ಕೇಂದ್ರಗಳಾದ ಶಿವಮೊಗ್ಗದ ಸ್ಥಿರ ದೂರವಾಣಿ ಸಂಖ್ಯೆ 0818227495 ಮೊಬೈಲ್ ಸಂಖ್ಯೆ 9900046087 ಭದ್ರಾವತಿ ಸ್ಥಿರ ದೂರವಾಣಿ ಸಂಖ್ಯೆ 0828229529 ಮೊಬೈಲ್ ಸಂಖ್ಯೆ 9108252536 ಶಿಕಾರಿಪುರ ಸ್ಥಿರ ದೂರವಾಣಿ ಸಂಖ್ಯೆ 0818227225544 ಮೊಬೈಲ್ ಸಂಖ್ಯೆ 8306629722 ಸೊರಬದ ಸ್ಥಿರ ದೂರವಾಣಿ ಸಂಖ್ಯೆ 0818429952112 ಮೊಬೈಲ್ ಸಂಖ್ಯೆ 9900461117 ಸಾಗರದ ಸ್ಥಿರ ದೂರವಾಣಿ ಸಂಖ್ಯೆ 0818329952124 ಮೊಬೈಲ್ ಸಂಖ್ಯೆ 9449171700 ತೀರ್ಥಹಳ್ಳಿಯ ಸ್ಥಿರ ದೂರವಾಣಿ ಸಂಖ್ಯೆ 0818122815 ಮೊಬೈಲ್ ಸಂಖ್ಯೆ 9108280642 ಹೊಸನಗರದ ಸ್ಥಿರ ದೂರವಾಣಿ ಸಂಖ್ಯೆ 0818529956 ಮೊಬೈಲ್ ಸಂಖ್ಯೆ 9591695327ಕ್ಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಲಾಗಿದೆ. ಇದೀಗ ಕೇಳಿ ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ. ಮೋಡ ಮಳೆಯು ವೃಕ್ಷ

ಶಾಲೆಗೊಂದು ವನವು ಇರಲಿ, ಮಕ್ಕಳಿಗಿದು ನೆರಳಾಗಲಿ, ನಗರದ ಒಳ ಬೀದಿಯೆಲ್ಲ ಹಸಿರನ್ನುಟ್ಟು ಕಂಗೊಳಿಸಲಿ. ಶಾಲೆಗೊಂದು ವನವು ಇರಲಿ, ಮಕ್ಕಳಿಗಿದು ನೆರಳಾಗಲಿ, ನಗರದ ಒಳ ಬೀದಿಯೆಲ್ಲ ಹಸಿರನ್ನುಟ್ಟು ಕಂಗೊಳಿಸಲಿ. ಒಣಭೂಮಿಯು ಹಸಿರಾಗಲಿ, ಒಣಭೂಮಿಯು ಹಸಿರಾಗಲಿ, ನಾಡ ಜನಕ್ಕೆ ಉಸಿರಾಗಲಿ, ಒಣಭೂಮಿಯು ಹಸಿರಾಗಲಿ, ನಾಡ ಜನಕ್ಕೆ ಉಸಿರಾಗಲಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ. ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ. ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ, ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ, ಈ ಕಾಡಿಗಸಿರ ನಾಡಿಗೆ ಸರ ಉಳಿಸಿರಿ. ಇದುವರೆಗೆ ಪರಿಸರ ಗೀತೆ ಕೇಳಿತೀರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ವರ್ಷ ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036671902. ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.